ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಚಳಿಗಾಲ ಇನ್ನೇನು ಮುಗಿತು ಅನ್ನುವಂಥ ಸಂದರ್ಭದೊಳಗೆ ನಾವು ನೋಡ್ತಾ ಇದ್ದೀವಿ, ಚಳಿ ಸ್ವಲ್ಪ ಹೆಚ್ಚು ಆಗಿರುವಂಥ ಅನುಭವ ನಮ್ಮ ನಿಮ್ಮೆಲ್ಲರದು. ಸಾಯಂಕಾಲ ಆಯಿತು, ರಾತ್ರಿ ಆಯಿತು ಅಂತಂದ್ರೆ ಈ ಚಳಿ ನಮ್ಮನ್ನು ಸುತ್ತುವರಿತಾ ಇದೆ. ಇದು ಜಾಗತಿಕ ತಾಪಮಾನದ ನೇರ ಪರಿಣಾಮ ಅಂತೇಳಿ ಹೇಳಬಹುದು. ಕಳೆದ ಸಂಚಿಕೆಗಳಲ್ಲಿ ನಾವು ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಜಾಗತಿಕ ತಾಪಮಾನದ ಹೆಚ್ಚಳದಿಂದಾಗಿ ಈ ಹಂಗಾಮುಗಳು ಏರ್ಪೇರ್ ಆಗ್ತಾ ಇದ್ದಾವೆ ಅಂಥೇಳಿ, ಹಂಗಾಮುಗಳು ಮುಂದೆ ಹೋಗ್ತಾ ಇದ್ದಾವೆ, ಪೋಸ್ಟ್ಪೋನ್ಮೆಂಟ್ ಆಗ್ತಾ ಇದೆ. ಅಂದ್ರೆ ನಮ್ಮ ರೆಗ್ಯುಲರ್ ಹಂಗಾಮುಗಳು ಯಾವ ಸಮಯಕ್ಕಿರಬೇಕು ಆ ಸಮಯವನ್ನು ಮೀರಿ ಮುಂದೆ ಹೋಗ್ತಾ ಇರೋದನ್ನು ನಾವು ಇತ್ತೀಚಿನ ದಿವಸದೊಳಗೆ ನೋಡ್ತಾ ಇದ್ದೀವಿ. ಹಂಗೆ ಬಹಳಷ್ಟು ವ್ಯತ್ಯಾಸಗಳನ್ನು ಕೂಡ ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಈ ಬಗ್ಗೆ ಇನ್ನೂ ಹೆಚ್ಚಿನ ತಜ್ಞರ ವಿಚಾರಗಳನ್ನು ಅರಿಯೋಣಂತ. ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಒಬ್ಬ ರೈತರು ಮಾತಾಡಿದ್ದಾರೆ, ಯುವ ರೈತರು. ಮೇಘ ಸಂದೇಶದಿಂದ ಆದಂತಹ ಅನುಭವಗಳನ್ನು ಅವರು ನಮ್ಮ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಮುಖ್ಯವಾದಂತಹ ವಿಚಾರ ಇಲ್ಲಿ ತಾವು ಗಮನಿಸಬೇಕಾಗಿದ್ದು ಏನು ಅಂತಂದ್ರೆ, ಅವರು ನೀರಿನ ಸಂರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಜಮೀನಿನೊಳಗೆ ಹೊಂಡಗಳನ್ನು ತೆಗೆದು ನೀರನ್ನ ಸಂಗ್ರಹ ಮಾಡಿ ಅದನ್ನು ಬಳಸುವಂತಹ ಒಂದು ಕೆಲಸವನ್ನ ಮಾಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಅನುಭವಗಳನ್ನ ನಾವಿವತ್ತಿನ ದಿವಸ ಕೇಳೋಣ. ವೀರಗೌಡರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ, ಮತ್ತೆ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಮೇಘ ಸಂದೇಶ ತಾವು ಯಾವಾಗಿಂದ ಕೇಳ್ತಾ ಇದ್ದೀರಿ? ಸರ್ ನಾವು 5 ವರ್ಷದಿಂದ ಕೇಳ್ತಾ ಇದ್ದೀವಿ ಸರ್. ಅಂದ್ರೆ ಸಾಕಷ್ಟು ಅನುಭವ ಇದ್ರೊಳಗ ಅದ ತಮಗೆ? ಇದೆ ಸರ್. ತಮ್ಮ ಎಜುಕೇಶನ್ ಏನು? ಸರ್ ನಮ್ದು ಪಿಯುಸಿ ಆಗಿದೆ ಸರ್. ಮುಂದೆ ಓದ್ಲಿಲ್ಲ ನೀವು? ಇಲ್ಲ ಸರ್, ರೈತ ಕುಟುಂಬ ಆಗಿರೋದ್ರಿಂದ ರೈತರಲ್ಲೇ ಉಳಿದ್ಬಿಟ್ಟಿವಿ ಸರ್. ಅಲ್ಲ, ಓದ್ಕೊಂಡೆ ಮತ್ತೆ ನೀವು ಕೃಷಿಯನ್ನ ಮಾಡಬಹುದಿತ್ತು? ಮಾಡಬಹುದಾಗಿತ್ತು ಸರ್, ನಮ್ ತಂದೆಯವರು ವಯಸ್ಸಾಗಿದೆ ಸರ್. ಅದರಿಂದ ನಾವು ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಯ್ತು. ಹೌದಾ? ಎಷ್ಟು ಜನ ನೀವು ಅಣ್ಣ ತಮ್ಮಂದ್ರು? ಸರ್ ಅಣ್ಣ ತಮ್ಮರು ನಾವು 5 ಜನ ಸರ್. ನೀವೇ ದೊಡ್ಡವರ? ನಾವು ಲಾಸ್ಟ್ ಚಿಕ್ಕವರು ಸರ್ ಎಲ್ಲರಿಗೆ. ಹೌದಾ? ಮತ್ತೆ ಉಳಿದವರು ಏನ್ ಮಾಡ್ತಾ ಇದ್ದಾರೆ? ಸರ್ ಎಲ್ಲರೂ ಕೃಷಿಯಲ್ಲಿ ತೊಡಗಿದ್ದಾರೆ. 5 ಜನ ನೀವು ಕೃಷಿ ಮಾಡ್ತಾ ಇದ್ದೀರಿ? 5 ಜನ ಕೃಷಿ ಮಾಡ್ತಾ ಇದ್ದೀವಿ. ಎಷ್ಟು ಜಮೀನ್ ನಿಮಗೆ? ಸರ್ ನಮ್ದು ಒಂದು 120 ಎಕರೆ ಇದೆ ಸರ್. 120 ಎಕರೆ, ಬಹಳ ಜಮೀನ್ ಅದ ನಿಮಗೆ. ಸರ್ ನೀರಾವರಿ ವ್ಯವಸ್ಥೆ ಅದ ಏನಾದ್ರು? ಅದನ್ನ ನೀರಾವರಿ ಒಂದು ಇದು ಮಾಡಿದೀವಿ ಸರ್, ಕೃಷಿ ಹೊಂಡ ಟೈಪ್ ಸರ್. ಕೃಷಿ ಹೊಂಡ ಇದೆ ಸರ್. ಕೆರೆ ಅದ? ಎಷ್ಟು ದೊಡ್ಡದಾದ ಕೆರೆ ಅದು? 1 ಎಕರೆಯಲ್ಲಿ ಕೆರೆ ಇದೆ ಸರ್. 1 ಎಕರೆ ಒಳಗ ಕೆರೆ ಅದ? ಸಾಕಷ್ಟು ನೀರ್ ಆಗ್ತಾವ ನಿಮ್ಮ 120 ಎಕರೆಗೆ? ಇಲ್ಲ ಸರ್, ಆಗಲ್ಲ ಸರ್, ಒಂದು 8 ಎಕರೆಗೆ ಆಗುತ್ತೆ ಸರ್ ಅಷ್ಟೇ. ಬರೀ 8 ಎಕರೆಗೆ ನೀರಾವರಿ ಆಗ್ತದ? ಸರ್. ಉಳಿದಿದ್ದೆಲ್ಲ ಒಣ ಬೇಸಾಯ? ಉಳಿದಿದ್ದೆಲ್ಲ ಒಣ ಬೇಸಾಯ. ಮತ್ತೆ ಇನ್ನು ಹೆಚ್ಚಿನ ನೀರು ಹಿಡಿಯುವಂತ ವ್ಯವಸ್ಥೆ ಮಾಡ್ಕೋಬೇಕಲ್ಲ ನೀವು. 120 ಎಕರೆ ಜಮೀನ್ ಅದ ಅಂತೀರಿ, ಸಾಕಷ್ಟು ಜಮೀನ್ ಅದ ನಿಮಗೆ. ಸರ್ ಈ ಸತೆ ಪ್ರಯೋಗ ಮಾಡ್ತಾ ಇದೀವಿ ಸರ್, ವರ್ಷಕ್ಕಿಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಸರ್. ಓಕೆ ಓಕೆ. ಅಂದ್ರ ವರ್ಷ ವರ್ಷ ಇಷ್ಟು ಕೃಷಿ ಹೊಂಡ ಮಾಡಬೇಕು ಅಥವಾ ಕೆರೆ ಮಾಡ್ಕೋಬೇಕು ಅನ್ಕೊಂಡಿರಿ? ವರ್ಷ ಇಷ್ಟು ಸ್ವಲ್ಪ ಸ್ವಲ್ಪ ಮುಂದುವರ್ಸಾ ಇದೀವಿ. ಹೆಂಗೆಂಗ್ ಮಾಡ್ತಾ ಇದ್ದೀರಿ, ಏನಾದ್ರು ಮಾಡುವಂತಹ ಒಂದು ಪ್ರಯತ್ನಗಳ ಬಗ್ಗೆ ಹೇಳ್ಬೋದಾ ನೀವು? ಸರ್ ಈಗ ಒಂದು ಕೆರೆ ಮಾಡ್ತಾ ಇದೀವಿ ಸರ್, ಚಿಕ್ಕದಾಗಿ. ಅಲ್ಲಿ ಎಲ್ಲಿ ತಗ್ಗು ಪ್ರದೇಶದಲ್ಲಿ ನೀರ್ ಬರ್ತಾ ಇದೇವ್ ಸರ್, ಅಲ್ಲಿ ಎಲ್ಲ ಒಂದು ಹೊಂಡ ಟೈಪ್ ಮಾಡ್ಕೊಂಡು ಅದರಿಂದ ನಾವು ಲಿಫ್ಟ್ ಮಾಡ್ತಾ ಇದೀವಿ ಸರ್ ನೀರನ್ನು. ಹೌದಾ? ಅದ್ರ ಸೈಜ್ ಏನು? ನೀವು ಕೆರೆ ಮಾಡ್ತಾ ಇದ್ದೀರಲ್ಲ, ಕೃಷಿ ಹೊಂಡ ಮಾಡ್ತಾ ಇದ್ದೀರಾ ಸರ್? ಸೈಜ್ ಸರ್ ಒಂದು 1 ಗುಂಟೆ 2 ಗುಂಟೆ 4 ಗುಂಟೆ ಈ ತರ ಮಾಡ್ತಾ ಇದೀವಿ ಸರ್. ಅಂದ್ರೆ ಆ ಭಾಗದಲ್ಲಿ ಎಷ್ಟು ನೀರಿನ ಅಂಶ ಪ್ರಮಾಣ ಬರ್ತಾ ಇದೆ ಅದ್ರ ನೋಡ್ಕೊಂಡು ನಾವು ಹೊಂಡ ಮಾಡ್ತಾ ಇದೀವಿ. ಓಹೋ. ಅಂದ್ರ ಮಳೆಗಾಲದೊಳಗೆ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಎಲ್ಲೆಲ್ಲಿ ನೀರ್ ಬರ್ತದ, ಎಲ್ಲಿ ನಿಲ್ತದ ಅಂತ ಹೇಳಿ? ಸರ್ ನಿಮ್ಮ ಮೇಘ ಸಂದೇಶದಲ್ಲಿ ನಿಮ್ಗೆ ಹೇಳುವಂತಾನೆ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಅಡ್ಡಿ ಇಲ್ಲ, ನೀರನ್ನು ತಡೆಗಟ್ಟಬೇಕಂತ ಪ್ರಯತ್ನ ಮಾಡ್ತಾ ಇದೀವಿ. ಹೌದ್ ಹೌದು. ಈಗ ಅಂತಾವ್ ಎಷ್ಟು ಹೊಂಡ ತೆಗೆದ್ರಿ ನೀವು? ಸರ್ ಈಗ ಸದ್ಯದಲ್ಲಿ 2 ಇದಾವ ಸರ್. 2 ಇದಾವ, ಒಂದು ದೊಡ್ಡ ಗಾತ್ರದಲ್ಲಿ ಇದೆ ಸರ್, ಒಂದು ಚಿಕ್ಕ ಗಾತ್ರದಲ್ಲಿ. ಈಗ 1 ಎಕರೆ ಜಮೀನೊಳಗೆ ಇರುವಂತಹ ಏನು ಹೊಂಡ ಅದ, ಅಲ್ಲಿ ಬಹಳಷ್ಟು ನೀರು ಕಲೆಕ್ಟ್ ಆಗ್ತಾವ ನಿಮಗೆ 8 ಎಕರೆ ಜಮೀನಿಗಾಗುವಷ್ಟು? ಆಗುತ್ತೆ ಸರ್, 8 ಎಕರೆ ಒಂದು 10 ಸತಿ ಆಗುತ್ತೆ ಸರ್. ಈಗೇನ್ ನೀವು ಸಣ್ಣ ಸಣ್ಣ ಹೊಂಡಗಳನ್ನ ಮಾಡ್ಕೋಬೇಕಂತೀರಿ, ಅದನ್ನ ಲಿಫ್ಟ್ ಮಾಡಿ ಆ ದೊಡ್ಡ ಕೆರೆಗೆ ಹಾಕ್ತಾ ಇದ್ದೀರಿ? ಮಳೆ ನೀರನ್ನ ಸಂಗ್ರಹಣ ಮಾಡಿ ಅದರಿಂದ ನಮ್ಗೆ ಮಳೆ ಕೊರತೆ ಯಾವಾಗ ಇರುತ್ತೆ ಸರ್, ಅವಾಗ ನಾವು ಒಂದು ಲಿಫ್ಟ್ ಪದ್ಧತಿಯಲ್ಲಿ ಮಾಡ್ಕೊಂಡಿದೀವಿ ಸರ್. ಲಿಫ್ಟ್ ಮಾಡ್ಕೊಳ್ತಾ ಇದ್ದೀರಿ? ಮಾಡ್ತಾ ಇದೀವಿ ಸರ್. ಹೊಂಡ ತೆಗೆಯುವಂತಹ ಕೆಲಸ ನೀವೇನು ಕೂಲಿ ಹಚ್ಚಿ ಮಾಡ್ತಾ ಇದ್ದೀರಿ, ಹೆಂಗ್ ಮಾಡ್ತಾ ಇದ್ದೀರಿ ಸರ್? ಬೇಸಿಗೆಯಲ್ಲಿ ಕೂಲಿ ಹಚ್ಚಿ ಮಾಡ್ತೀವಿ ಸರ್, ಇಲ್ಲಾಂದ್ರೆ JCB ಮುಖಾಂತರ ಮಾಡ್ತಾ ಇದೀವಿ ಸರ್. ಮತ್ತೆ ಇಲ್ಲಿ ರೋಡ್ ಪಕ್ಕ ಎಲ್ಲಿನ ಮಣ್ಣು ಕೇಳ್ತಾರ ಸರ್, ಅವರಿಗೂ ಕೊಡ್ತಾ ಇದೀವಿ ಸರ್. ಒಯ್ಯಕ್ಕೆ ಹೌದಾ? ಮಣ್ಣು ತಗೊಂಡು ಹೋಗೋದಕ್ಕೂ ಕೊಡ್ತಾ ಇದೀರಿ ಅವರಿಗೆ? ತಗೊಂಡು ಹೋಗಕ್ಕೆ ಕೊಡ್ತಾ ಇದೀವಿ ಸರ್. ರೋಡ್ ಅಭಿವೃದ್ಧಿ ಆಗುತ್ತೆ ಸರ್, ನಮ್ದು ಕೃಷಿ ಹೊಂಡ ನೋಡ ಅಭಿವೃದ್ಧಿ ಆಗುತ್ತೆ. ಅಡ್ಡಿ ಇಲ್ಲ. ಈಗ ನಿಮ್ಮ ಹೊಲದಿಂದ ಅಮೂಲ್ಯವಾದಂತಹ ಮಣ್ಣು ಇರ್ತದ, ಅದು ನಿಮ್ಮ ಹೊಲಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಚಲೋ ಅಲ್ಲ ಸರ್? ಒಂದು 5-6 ಫೀಟ್ ನಾವು ಹೊಲಕ್ಕೆ ಹೋಗ್ತೀವಿ ಸರ್ ಫಸ್ಟ್ ಗೆ. ಅಂದ್ರೆ ಫಲವತ್ತತೆಯ ಮಣ್ಣನ್ನ ನಮ್ಮ ಹೊಲಕ್ಕೆ ನಾವು ಟ್ರ್ಯಾಕ್ಟರ್ ಮುಖಾಂತರ, ಎಲ್ಲಿ ನಮ್ದು ಬರಡ್ ಭೂಮಿ ಇದೆಯಲ್ಲ ಸರ್, ಅಲ್ಲಿ ಎಲ್ಲ ಅದನ್ನ ಅಪ್ಲೈ ಮಾಡ್ತಾ ಇದೆ ಸರ್. ಕೆಳಗಿಂದ ಏನು ಗರ್ಸ್ ಅಂತೀವಲ್ಲ ಸರ್, ಅದನ್ನ ಮಾತ್ರ ನಾವು ಹೊರಗಡೆ ಒಡ್ಡುಗಳಿಗೆ ಎಲ್ಲಿ ನೀರಿನ ಅಂಶ ಹೊರಗಡೆ ಹೋಗ್ಬಿಡದಂತಂದು ಎಲ್ಲ ಒಡ್ಡಾಗ್ತಾ ಇದೆ ಸರ್. ಹೊಲ ಸರ್ ಒಡ್ಡನು ಹಾಕ್ತಾ ಇದ್ದೀರಿ, ಆಮೇಲೆ ಏನು ರಸ್ತೆಗಳು ಅದಾವ ಅವುಗಳಿಗೂ ಕೂಡ ರಿಪೇರಿ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ನಿಮ್ಮ? ರಿಪೇರಿ ಕೂಡ ಮಾಡ್ತಾ ಇದೀವಿ. ಬಹಳ ಒಳ್ಳೆ ಕೆಲಸ. 2-3 ಕೆಲಸ ಒಂದೇ ಸಲಕ್ಕೆ ಆಗ್ತಾ ಇದೆ ನಿಮ್ಗೆ? ಹೌದಾ? ಕಲ್ಲೊಂದು ಕೆಲಸ ಮೂರು ಅನ್ನುವಂತದ್ದು. ಅಡ್ಡಿ ಇಲ್ಲ, ಬಹಳ ಒಳ್ಳೆ ಕೆಲಸ. ಈಗ ಇದಕ್ಕೆ ನೀವು ದುಡ್ಡು ಹೆಂಗ್ ಹಾಕ್ತಾ ಇದ್ದೀರಿ? ನೀವೇ ಹಾಕ್ತಾ ಇದ್ದೀರೋ ಅಥವಾ ಯಾವ್ದಾದ್ರು ಸಹಾಯಧನದ ಅಥವಾ ಯೋಜನೆಯಿಂದ ಅದನ್ನ ಉಪಯೋಗ ಮಾಡ್ಕೊಂಡು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಸ್ವಂತ ದುಡ್ಡಿಂದನೇ ಮಾಡ್ತಾ ಇದೀವಿ ಸರ್ ಈಗ. ಹೌದಾ? ಲಾಸ್ಟ್ ಟೈಮ್ ಕೃಷಿ ಹೊಂಡ ಕೊಟ್ಟಿದ್ದಾರೆ ಸರ್ ನಮ್ಗೆ, ಈಗ ನಾವೇ ನಮ್ಮ ಸ್ವಂತ ದುಡ್ಡಿಂದನೇ ಖರ್ಚು ಮಾಡ್ತಾ ಇದೀವಿ. ಹೌದಾ? ಏನೇನು ಖರ್ಚಾಗ್ತದೆ ನಿಮಗೆ ಇದನ್ನ ಮಾಡಬೇಕು ಅಂತಂದ್ರೆ, ಎಷ್ಟು ಖರ್ಚಾಗುತ್ತೆ? ಒಂದು JCB ಯಂತ್ರ ಸರ್ 1200 ರೂಪಾಯಿ ಸರ್ ಗಂಟೆಗೆ. ಮತ್ತೆ ಟ್ರ್ಯಾಕ್ಟರ್ ಒಂದು ದಿನ ಬಾಡಿಗೆ 2,500 ಸರ್. ಅಂತವ ಒಂದು ಯಂತ್ರ ಒಂದು 10 ಟ್ರ್ಯಾಕ್ಟರ್ ಇಡ್ತೀವಿ ಸರ್ ಒಂದ್ ದಿನದಲ್ಲಿ ಸರ್. ಅದರ ಮುಖಾಂತರ ನಾವು ಉಳಿದ ಇದು ಮಾಡ್ತಾ ಇದೀವಿ ಸರ್. ಅಂದ್ರೆ ಒಂದು ದಿವಸದೊಳಗೆ ಒಂದು ಹೊಂಡ ಆಗಿಬಿಡ್ತದೆ ನಿಮಗೆ? ಆಗಲ್ಲ ಸರ್, ಆಗಲ್ಲ. ಎಷ್ಟು? ಒಂದು ತಿಂಗಳು ಬೇಕು ಸರ್ ಒಂದು ಹೊಂಡ ಆಗ್ಬೇಕಂದ್ರೆ. ಒಂದು ಹೊಂಡ ಆಗ್ಬೇಕಾದ್ರೆ ಒಂದು ತಿಂಗಳು, ಒಂದು ಹೊಂಡಕ್ಕೆ ಖರ್ಚು ಎಷ್ಟಾಗ್ತದೆ ನಿಮಗೆ ಎಲ್ಲಾ ಕೂಡಿ? ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ಸರ್ ಒಂದು ಗುಂಟೆಯಲ್ಲಿ ಮಾಡ್ಬೇಕಂತಂದ್ರೆ 6-7 ಲಕ್ಷ ಆಗ್ತದೆ. ಹೌದಾ? ಹಾ, ಅಷ್ಟೆಲ್ಲ ಮ್ಯಾನೇಜ್ ಹೆಂಗ್ ಮಾಡ್ತೀರಿ ಸರ್? ಬಂದಂತ ಕೃಷಿಯಲ್ಲೇ ಅದನ್ನ ಸ್ವಲ್ಪ ಮಟ್ಟಿಗೆ ಡೆವಲಪ್ ಮಾಡ್ತಾ ಇದೀವಿ ಸರ್. ಖರೆ? ನಿಮಗೆ ಭಾರ ಅನಿಸ್ತಾ ಇಲ್ಲ ಅದು? ಅನಿಸ್ತೇನೆ ಸರ್, ಅನುಕೂಲ ಆಗ್ತಾ ಇದೆ ಸರ್. ಅನುಕೂಲ ಆಗ್ತಾ ಇದೆ. ಮಳೆ ನೀರಿನ ಭೂಮಿಯಲ್ಲಿ ಇರ್ತೀವಿ ಸರ್, ಬೋರ್ ಚೆನ್ನಾಗಿ ಬರ್ತಾ ಇದೆ ಸರ್. ರೀ ಬೋರ್ ಆಗಿರುವಂತ ಬೋರ್ಗಳೆಲ್ಲ ಚೆನ್ನಾಗಿ ನೀರ್ ಬರ್ತಾ ಇದೆ ಸರ್. ಓಕೆ, ಬೋರ್ಗಳು ಅದಾವ ನಿಮ್ಮಲ್ಲಿ ಸರ್? ದುಡ್ಡು ಎಲ್ಲಾದ್ರೂ ತರಬೋದು ಸರ್, ಬಟ್ ನೀರನ್ನು ತರಕ್ ಆಗಲ್ಲ. ಬರೋಬ್ಬರಿ. ಈಗ ನಿಮ್ಮಲ್ಲಿ ಬೋರ್ವೆಲ್ ಗಳದಾವ? ಬೋರ್ ಇದೆ ಸರ್, ಸ್ವಲ್ಪ ಪ್ರಮಾಣದಲ್ಲಿ ಇದೆ. ನೀರಿನ ಬಹಳ ಕೊರತೆ ಇದೆ ಸರ್ ನಮ್ದು, ಯಾಕಂದ್ರೆ ಡ್ರೈ ಲ್ಯಾಂಡ್ ಅಲ್ಲ ಸರ್ ನಮ್ದು, ಮಳೆ ಆಶ್ರಿತ ಪ್ರದೇಶ ಸರ್. ಈಗ ಈ ಕೆರೆಯಿಂದ ನಿಮ್ಮ ಬೋರ್ ಸಹಿತ ರೀಚಾರ್ಜ್ ಆಗ್ತಾ ಇದೆ, ಮರುಪೂರಣ ಆಗ್ತಾ ಇದೆ ಅನ್ನುವಂತ ಮಾತು ಹೇಳ್ತಾ ಇದ್ದೀರಿ ನೀವು? ಆಗ್ತಾ ಇದೆ. ನಿಮ್ಮ ಅನುಭವಕ್ಕೆ ಅದು ಬಂದದ? ಬಂದಿದೆ ಸರ್. ಅಡ್ಡಿ ಇಲ್ಲ. ಮತ್ತೆ ಸುತ್ತಮುತ್ತ ರೈತರಿಗೆಲ್ಲ ಅನುಕೂಲ ಆಗ್ತಾ ಇದೆ ಸರ್, ಕುಡಿಯೋ ನೀರು ದನ ಕರುಗಳಿಗೆ ಎಲ್ಲಾ ರೈತ ಬಾಂಧವರಿಗೆ ಅನುಕೂಲ ಆಗ್ತಾ ಇದೆ ಸರ್ ಅದರಿಂದ. ಬಹಳ ಅದ್ಭುತ. ಎಷ್ಟು ಜನರಿಗೆ ಇದು ಅನುಕೂಲ ಆಗ್ತಾ ಇದೆ ಸರ್? ನಮ್ ಸುತ್ತಮುತ್ತ ಒಂದು 30-40 ರೈತರಿಗೆ ಅನುಕೂಲ ಆಗ್ತಾ ಇದೆ ಸರ್. ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ. ಅವ್ರ ಜಾನುವಾರುಗಳಿಗೆ ಮತ್ತೆ ಬೆಳೆಗಳಿಗೂ ಸಹಿತ ಅನುಕೂಲ ಆಗ್ತದನ ಹೆಂಗ? ಬೆಳೆಗಳಿಗಿಲ್ಲ ಸರ್, ಜಾನುವಾರುಗಳಿಗೆ ಮತ್ತೆ ನಾವು ಕುಡಿಯೋಕೆ ನೀರು, ಕ್ರಿಮಿನಾಶಕ ಬಳಸಕ್ಕೆ ಅದ್ರ ಹೊಂಡನೆ ಸಪರೇಟ್ ಮಾಡಿದೀವಿ ಸರ್. ಓಹೋ, ಅದು ಸೆಪರೇಟೇ ನೀರು? ಅದು ಸೆಪರೇಟ್ ಸರ್. ಅದನ್ನ ಇತರ ನೀರಿನ ಜೋಡಿ ಕೂಡಬಾರದು ಅನ್ನುವಂತ ಒಂದು ವಿವೇಕ ತಮ್ಮಲ್ಲಿ ಇದೆ ಅಲ್ಲ? ಅಡ್ಡಿ ಇಲ್ಲ, ಬಹಳ ಒಳ್ಳೆ ಕೆಲಸ. ಯಾಕಂತಂದ್ರ ಈ ರಾಸಾಯನಿಕ ಮಿಕ್ಸ್ ಆಯ್ತು ಅಂತಂದ್ರೆ ಒಂದು ಅಪಾಯ ತರುವಂತಹದ್ದು ಒಂದು ಕೆಲಸ ಆಗ್ತದ. ಒಂದು ಆರೋಗ್ಯ ಒಂದು ಮುಖ್ಯವಾಂಶ. ಹೌದು ಹೌದು ಹೌದು. ಜಾನುವಾರುಗಳಿರ್ಬಹುದು, ಮಕ್ಕಳಿರ್ಬಹುದು, ಯಾರಿಗೆ ಗೊತ್ತಿರಲಾರದವ್ರು ಇರ್ಬಹುದು ಸರ್. ಮತ್ತೆ ಮೀನುಗಳಿದೆ ಸರ್ ಕೆರೆಯಲ್ಲಿ. ಮೀನು ಬಿಟ್ಟಿದೆ? ಎಲ್ಲಾ ಹೊಂಡಗಳಲ್ಲಿ ಮೀನು ಬಿಟ್ಟಿರ ಹೆಂಗ ಸರ್? ಬಿಟ್ಟಿದೆ ಸರ್, ಸ್ವಲ್ಪ ಮಳೆ ನೀರು ಸರ್ ಮಾತ್ರ. ಕಾಲೇ ನೀರು ಬರಲ್ಲ ಸರ್ ನಮ್ಗೆ, ಮಳೆ ನೀರನ್ನೇ ತಡೆಗಟ್ಟಾ ಇದೀವಿ. ಮಳೆ ನೀರು ಇದ್ದಾಗ ಆ ಟೈಮ್ ನೊಳಗೆ ಮೀನು ಕೂಡ ನೀವು ಬಿಡ್ತಾ ಇದ್ದೀರಿ? ನಾವು ಬಿಡಲ್ಲ ಸರ್, ಮಳೆಯಿಂದ ಬಂದಂತ ಮೀನುಗಳೇ ಇದಾವೆ ಸರ್. ಓಹೋ, ನೈಸರ್ಗಿಕವಾಗಿ ಮೀನು ಮಾತ್ರ ಬರ್ತಾ ಇದೆ ಸರ್, ನಾವೇನ್ ಬಿಟ್ಟಿಲ್ಲ ಸರ್. ಹೌದಾ? ಅದ್ರನ್ನೇ ಸಂತಾನೋತ್ಪತ್ತಿ ಜಾಸ್ತಿ ಆಗ್ತಾ ಇದೆ ಸರ್. ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ. ಅಂದ್ರೆ ಒಳ್ಳೆ ವಾತಾವರಣ ನೀರಿನೊಳಗೆ ಅದ ಅಲ್ಲಿ ನಿಮ್ಮಲ್ಲಿ ಇದೆ ಸರ್. ಅಡ್ಡಿಲ್ಲ. ಈಗ ನಿಮ್ಮ ಒಂದು ಪ್ರಯತ್ನವನ್ನ ನೋಡಿಕೊಂಡು ನಮ್ಮ ಹೊಲದೊಳಗೂ ಕೂಡ ಮಾಡ್ಕೋತೀವಿ ಅಂತ ಹೇಳಿ ಯಾರಾದ್ರೂ ರೈತರು ತಮ್ಮ ಹೊಲದೊಳಗೂ ಮಾಡ್ಕೊಂಡಾರ ಕೃಷಿ ಹೊಂಡಗಳನ್ನ? ಮಾಡ್ತಾ ಇದ್ದಾರೆ ಸರ್, ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಸಣ್ಣ ಪ್ರಮಾಣದೊಳಗೆ ಆದ್ರೂ ಕೂಡ ಅವರಿಗೆ ಅನುಕೂಲತೆ ಹೆಂಗಾಗ್ತದೆ ಹಂಗ ಮಾಡ್ತಾ ಇದ್ದಾರೆ. ಅಡ್ಡಿ ಇಲ್ಲ, ಸ್ವಲ್ಪ ಇರ್ಲಿ ದೊಡ್ಡದೇ ಇರ್ಲಿ ಮಾಡುವಂತ ಕೆಲಸ ಬಹಳ ಮುಖ್ಯ ಅದ. ನೀರನ್ನ ಇವತ್ತು ಹಿಡಿದಿಡಬೇಕಾಗಿದೆ ನಾವು. ಹೌದು ಸರ್. ನಿಮಗ ಎಲ್ಲಾ ಸೀಸನ್ ಅಲ್ಲಿ ಇದು ಉಪಯೋಗ ಬರ್ತಾ ಇದೆ? ನಿಮ್ಮ ಏನು ಕೆಲಸ ಇದೆ ನೀರು ಹಿಡಿದಿಡುವಂತ ಒಂದು ಕೆಲಸ, ನೀರಿನಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ? ಆಗ್ತಾ ಇದೆ ಸರ್. ಅಂದ್ರೆ ನಿಮ್ಮ ಬೆಳೆಗಳಿಗಾಯ್ತು, ನಿಮ್ಮ ಜಾನುವಾರುಗಳಿಗಾಯ್ತು ಸರ್? ಬೆಳೆಗಳಿಗೆ ನಮ್ಗೆ ಮಾರ್ಚ್ ಕೊನೆ ಹಂತದಲ್ಲಿ ಮುಕ್ತಾಯ ಆಗುತ್ತೆ ಸರ್ ನಮ್ದು. ಏಪ್ರಿಲ್ ಮೇ ದಲ್ಲಿ ಕುರಿಗಳು ಬರುತ್ತೆ ಸರ್ ಒಳಗಡೆ, ಕುರಿಗಳಿಗೆ ಉಪಯುಕ್ತ ಆಗ್ತಾ ಇದೆ ಸರ್ ನೀರು. ಅಡ್ಡಿ ಇಲ್ಲ. ಅಂದ್ರೆ ಕುರಿಗಳನ್ನ ನಿಲ್ಲಿಸುವಂತ ಒಂದು ಕೆಲಸ ಕೂಡ ನೀವು ಮಾಡ್ತಾ ಇದ್ದೀರಿ? ಯಾಕಂದ್ರೆ ಭೂಮಿ ಫಲವತ್ತತೆ ಬೇಕಂದ್ರೆ ನೈಸರ್ಗಿಕ ಗೊಬ್ಬರಗಳನ್ನ ಬಿಡಬೇಕಾಗಿದೆ. ಹೌದಲ್ಲ? ಹೌದು ಹೌದು. ಇವತ್ತು ಕೃಷಿ ಆಪತ್ತಿದೆ ಸರ್ ನೈಸರ್ಗಿಕವಾಗಿ. ವೀರೇಂದ್ರ ಗೌಡರ್, ಏನೇನು ತಾವು ಬೆಳೀತಾ ಇದ್ದೀರಿ ಸರ್? ಹತ್ತಿ ಮೆಣಸಿನಕಾಯಿ ಬೆಳೀತಾ ಇದೀವಿ ಸರ್. ಇವೆರಡೇ ಬೆಳೆ ಬೆಳೀತಾ ಇದೀವಿ. ಜೋಳ ಕಡಲೆ? ಜೋಳ ಒಂದು ಎಕರೆ, ಎರಡು ಎಕರೆ ಆಗ್ತಾ ಇದೀವಿ. ಮತ್ತೇನು ಬೆಳೆದಿಲ್ಲಿ, ಅಷ್ಟೇ ಬೆಳೀತಾ ಇದ್ದೀರಿ ಮೆಣಸಿನಕಾಯಿ? ಇಲ್ಲ ಸರ್, ಎರಡೇ ಬೆಳೀತಾ ಇದೀವಿ. ಹೌದಾ? ಮತ್ತೆ ಪ್ರತಿ ವರ್ಷ ಅದೇ ಬೆಳೆ ಬೆಳೆಯೋದ್ರಿಂದ ಬೆಳೆ ಉತ್ಪಾದನೆ ಕಡಿಮೆ ಆಗುದಿಲ್ಲ? ಇಲ್ಲ, ಚೇಂಜ್ ಮಾಡ್ತಾ ಇದೀವಿ ಸರ್. ಮೆಣಸಿನ ತೋಟ ಇದ್ದು ಹತ್ತಿ ಆಗ್ತಾ ಇದೀವಿ ಸರ್. ಹತ್ತಿ ಆಗ್ತಾ ಇರೋದು ಮೆಣಸಿನ ತೋಟ ಆಗ್ತದೆ. ಆ ಎರಡೇ ಬೆಳೆಗಳನ್ನ ನೀವು ಬದಲಾವಣೆ ಮಾಡ್ತಾ ಇದ್ದೀರಿ? ಬದಲಾವಣೆ ಮಾಡ್ತಾ ಇದೀವಿ ಸರ್. ಇಳುವರಿ ಹೆಂಗ ಅನಿಸ್ತದ? ಇಳುವರಿ ಚೆನ್ನಾಗಿದೆ ಸರ್. ಸ್ವಲ್ಪ ಈ ಸತಿ ಬ್ಲಾಕ್ ಟ್ರಿಪ್ಸ್ ಅಂದ್ರೆ ಅವಳಿ ಜಾಸ್ತಿ ಆಗಿದೆ ಸರ್, ಅದರಿಂದ ಇಳುವರಿ ಕಡಿಮೆ ಆಗಿದೆ ಸರ್. ಗೌಡ್ರೆ, ಮತ್ತೆ ಈಗ ನೀವು ಒಕ್ಕಲ್ತನ ಯಾವಾಗಿಂದ ಶುರು ಮಾಡಿರಿ? ಸರ್, ನಾನು ಒಕ್ಕಲ್ತನ ಮಾಡಕ 8 ವರ್ಷ ಆಗಿತ್ತು. ನಿಮ್ಮ ತಂದೆಯವರಿಂದನೇ ಕಲ್ತ್ರಿ ನೀವೆಲ್ಲ? ನಮ್ಮ ಅಣ್ಣವರು, ನಮ್ಮ ತಂದೆಯರಿಂದ, ಪೂರ್ವಜರಿಂದ ಕಲ್ತಿದೀವಿ ಸರ್. ಮತ್ತೆ ಹೊಸ ತಂತ್ರಜ್ಞಾನದ ಮಾಹಿತಿ ಬೇಕು, ಆಮೇಲೆ ಇದಕ್ಕೆ ತರಬೇತಿ ಬೇಕು ಅಂತಂದಾಗ ಅದನ್ನ ತಿಳ್ಕೊಳ್ಳುವಂತಹ ಕೆಲಸ ಹೆಂಗ್ ಮಾಡ್ತಾ ಇದ್ದೀರಿ ಸರ್? ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ, ತಾಂತ್ರಿಕ ವಿಭಾಗದಿಂದ ಮತ್ತು ಮುಖ್ಯ ವ್ಯವಸ್ಥಾಪಕರಿಂದ ನಮ್ಗೆ ಏನು ತೊಂದರೆ ಇದೆ ಸರ್, ಅದನ್ನ ನಾವು ಫೋನ್ ಮುಖಾಂತರ ಹೇಳಿ ಸೊಲ್ಯೂಷನ್ ತಗೋಗ್ತಾ ಇದೀವಿ. ವಿಜ್ಞಾನಿಗಳ ಸಂಪರ್ಕದೊಳಗೆ ಇದ್ದೀರಿ ನೀವು? ವಿಜ್ಞಾನಿಗಳ ಸಂಪರ್ಕದಲ್ಲಿ ಇದೀವಿ. ನಮ್ಗೆ ಏನು ಗೊತ್ತಾಗಿಲ್ಲ, ಅದನ್ನ ಅವ್ರ ಮುಂದರ ಪ್ರಸ್ತಾವನೆ ಮಾಡಿ ಅದ್ರ ಮುಂದೆ ಏನು ಕ್ರಮ ತಗೋಬೇಕು, ಅದರಿಂದ ಏನು ಪ್ರಯೋಜನ ಆಗುತ್ತೆ, ಅದನ್ನ ಯಾವತರ ಮಾಡ್ತಾ ಇರೋದ್ರ ಚರ್ಚೆ ಮಾಡಿ ಮುಂದಿನ ಒಂದು ಕ್ರಮ ಹೋಗ್ತಾ ಇದೀವಿ ಸರ್. ಅಂದ್ರೆ ನಿಮಗೆ ವಿಜ್ಞಾನಿಗಳ ಸಂಪರ್ಕದಿಂದ ಬಹಳಷ್ಟು ಅನುಕೂಲ ಆಗಿದೆ, ನಿಮ್ಮ ಕೃಷಿ ಒಳಗೆ ಬದಲಾವಣೆಗಳನ್ನ ತಂದಿರಿ ನೀವು? ಬಹಳಷ್ಟು ಅನುಕೂಲ ಆಗಿದೆ ಸರ್. ನಮ್ಮಿಂದ 10 ಜನ ರೈತರಿಗೂ ಸಹಾಯ ಆಗ್ತಾ ಇದೆ. ಸಹಾಯ ಆಗ್ತಾ ಇದೆ ಸರ್. ಮೇಘ ಸಂದೇಶ 5 ವರ್ಷದಿಂದ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರಿ, ಹೆಂಗ್ ಗೊತ್ತಾಯ್ತು ನಿಮಗೆ ಮೇಘ ಸಂದೇಶ ಸರ್? ಮೇಘ ಸಂದೇಶ ಅಂದ್ರೆ ನಮ್ಮ ಅಣ್ಣವ್ರು ಕೇಳ್ತಾ ಇದ್ರು ಸರ್ ಫಸ್ಟ್ ಗೆ, ಅದೇ ರೂಢಿ ಇದೆ ಸರ್ ನಮ್ಗೆ. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಕಲ್ಯಾಣ ಕರ್ನಾಟಕ ರೈತರಿಗಾಗಿ ಮೂಡಿ ಬರುವ ಒಂದು ಮುಖ್ಯ ಉದ್ದೇಶವೇ ಮೇಘ ಸಂದೇಶ ಸರ್. ಇದು 6 ಜಿಲ್ಲೆಗಳಿಗೆ ಎಲ್ಲ ರೈತರಿಗೆ ಒಂದು ಬ್ರಹ್ಮಾಸ್ತ್ರವಾಗಿ ನಮ್ಗೆ ಅನುಕೂಲ ಆಗ್ತಾ ಇದೆ ಸರ್. ಇದರಿಂದನೇ ಅನುಕೂಲ ಬಹಳ ಆಗ್ತಾ ಇದೆ ಸರ್ ನಮ್ಗೆ. ಹೌದಲ್ಲ. ಇನ್ನೊಂದು ಉದ್ದೇಶ ಏನಂದ್ರೆ ಸರ್, ಸರ್ಕಾರ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದೆ ಸರ್. ಒಂದು ಬೀಜ ಬಿತ್ತನೆ ಬೀಜ ಕೊಡ್ತಾ ಇದಾರೆ ಸರ್, ಮತ್ತೆ ಗೊಬ್ಬರ ಬಿತ್ತನೆಗೆ ಗೊಬ್ಬರ ಸಬ್ಸಿಡಿ ಕೊಡ್ತಾ ಇದಾರೆ, ಮತ್ತೆ ಕ್ರಿಮಿನಾಶಕಗಳು ಸಬ್ಸಿಡಿಯಲ್ಲಿ ಕೊಡ್ತಾ ಇದಾರೆ ಸರ್. ಆದ್ರೆ ಹವಾಮಾನ ಮಾತ್ರ ಮೇಘ ಸಂದೇಶದಿಂದನೇ ನಾವು ತಿಳ್ಕೊಳ್ತಾ ಇದೀವಿ. ಈಗ ಇಂಥ ಒಂದು ವಿಜ್ಞಾನ ಐತಿ ಅಂತ ಹೇಳಿ ನಿಮಗೆ 5 ವರ್ಷದ ಹಿಂದೆ ಗೊತ್ತಿತ್ತ? ವಾತಾವರಣ ವಿಜ್ಞಾನದ ನಾವು ಮಳೆಯ ಮುನ್ಸೂಚನೆಯನ್ನ ಪಡ್ಕೊಳ್ಬಹುದು, ಅದರಿಂದ ನಮಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಏನಾದರೂ ಐಡಿಯಾ ನಿಮಗೆ ಅದಕ್ಕಿಂತ ಮೊದಲು ಇತ್ತ? ಇದ್ದಿದ್ದೇನೆ ಸರ್. ಇವತ್ತಿನಲ್ಲಿ ಜಗತ್ತು ಎಷ್ಟೇ ವೇಗವಾಗಿದ್ದರೂ ಕೂಡ ತಂತ್ರಜ್ಞಾನ ಇದ್ದರೂ ಕೂಡ ಮೇಘ ಸಂದೇಶ ಕಾರ್ಯಕ್ರಮವನ್ನು 5 ವರ್ಷದಿಂದನೇ ಕೇಳ್ತಾ ಇದ್ದೀನಿ ಸರ್. ಅದರಿಂದ ನಾವು 10 ಜನ ರೈತರಿಗೆ ಹೇಳ್ತಾ ಇದ್ದೀವಿ ಸರ್. ಅಡ್ಡಿಲ್ಲ ಅಡ್ಡಿಲ್ಲ, ನಿಮ್ಮ ಸುತ್ತಮುತ್ತಲ ರೈತರಿಗೆ ಇದು ಕೂಡ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ನನ್ನ ಒಂದು ಉದ್ದೇಶ ಸರ್, 5 ವರ್ಷದಿಂದ ಇವತ್ತಿನವರೆಗೆ ಮೇಘ ಸಂದೇಶ ಕಾರ್ಯಕ್ರಮ ಕೇಳೋದರಲ್ಲಿ 22% ಏರಿಕೆ ಆಗಿದೆ. ಓಹೋ, ಮೇಘ ಸಂದೇಶದಿಂದ ಮತ್ತೆ ಬೇರೆಯವ್ರು ಕೇಳೋರ ಸಂಖ್ಯೆ ಹೇಳ್ತಾ ಇದ್ದಾರೆ, ಕೇಳುವರ ಸಂಖ್ಯೆ 22% ಹೆಚ್ಚಿಗೆ ಆಗಿದೆ. ಹೌದಾ? ನಿಮ್ಗೆ ಅನಿಸ್ತದ ಅದು ಹಂಗ ಸರ್? ನಮ್ಮ ಗ್ರಾಮದಲ್ಲಿ ಫಸ್ಟ್ ಗೆ ಒಂದು 5 ಜನ ಕೇಳ್ತಾ ಇದೀವಿ ಸರ್. ಈಗ ಪ್ರತಿಯೊಬ್ಬರು ಯುವಕರು ವಯಸ್ಕಾದರು ಎಲ್ಲರೂ ಅದನ್ನ ಮೇಘ ಸಂದೇಶ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಫಾಲೋ 100% ಮಾಡ್ತಾ ಇದ್ದಾರೆ ಸರ್. ಅದ್ರೊಳಗೆ ಏನ್ ಮುನ್ಸೂಚನೆ ಇರ್ತದ ಅದ್ರ ಪ್ರಕಾರ ನಿಮ್ಮ ಕೃಷಿಯನ್ನ ನೀವು ಪ್ಲಾನ್ ಮಾಡ್ಕೊಳ್ತಾ ಇದ್ದೀರಿ? ಬಹಳ ಅನುಕೂಲ ಸರ್. ಒಂದ್ ರೀತಿ ಅಂದ್ರೆ ಸರ್, ಈಗ 1000 ವೆಚ್ಚ ಮಾಡ್ತಾ ಇದೀವಿ ಸರ್ ಕೃಷಿಯಲ್ಲಿ. ಮಳೆ ಯಾವಾಗ ಬರುತ್ತಂತಂದು ಯಾರಿಗೂ ಗೊತ್ತಾಗಲ್ಲ ಸರ್. ಹೌದು ಹೌದು. ಈಗ ನಿಮ್ಮ ಒಂದು ಸಂದೇಶದಿಂದ ಒಂದು ವಾರದ ಮುನ್ನೋಟ ಹೇಳ್ತೀರಿ ಸರ್. ಹೌದು, ಈಗ ಒಂದು ವಾರದ ಮುನ್ನೋಟದಲ್ಲಿ ನಾವು ಏನು ಪ್ರಯತ್ನ ಮಾಡ್ತಾ ಇದೀವಿ ಕೃಷಿಯಲ್ಲಿ ಅದನ್ನ ಕರೆಕ್ಟ್ ಒಂದು ಸ್ಕ್ಯಾಲೇಬಲ್ ಟೈಮ್ ಅಲ್ಲಿ ಮಾಡ್ತಾ ಇದೀವಿ ಸರ್. ಈಗ ಲೇಬರ್ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಎಲ್ಲ ಕಡೆ. ಮಳೆ ಬಂದಿನೇ ಗೊಬ್ಬರ ಬಿತ್ತಕಂದ್ರೆ ಆಗಲ್ಲ ಸರ್. ಹೌದು ಹೌದು. ಅದ್ರನ್ನ ಏನ್ ಮಾಡ್ತೀವಿ ಸರ್, ನಿಮ್ಮ ಒಂದು ಸಂದೇಶ ಈ ವಾರದ ಮುನ್ನೋಟದಲ್ಲಿ ನಮ್ಗೆ ಒಳ್ಳೆ ಒಂದು ಮೇಘ ಸಂದೇಶವನ್ನು ಇತ್ತಂತಂದ್ರೆ ನಾವು 2 ದಿನ ಮುಂಚೆಗೆ ಗೊಬ್ಬರ ಬಿತ್ತನೆ ಮಾಡ್ತಾ ಇದೀವಿ. ಮುಂಜಾಗ್ರತೆ ಕ್ರಮ ತಗೋತಾ ಇದೀವಿ. ಅದು ಕೂಲಿ ಆಳ ಇರ್ಬಹುದು, ಸ್ಪ್ರೇಯಿಂಗ್ ಇರ್ಬಹುದು, ಗೊಬ್ಬರ ಕೊಡೋದಿರ್ಬಹುದು, ಕಟಾವ್ ಇರ್ಬಹುದು, ಎಲ್ಲಾ ಹಂತದೊಳಗೆ ನಿಮಗೆ ಅನುಕೂಲ ಆಗ್ತಾ ಇದೆ ಮೇಘ ಸಂದೇಶ ಪ್ರತಿ ಒಂದು ಹಂತದಲ್ಲಿ ಸರ್. ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೂ 1 ರೂಪಾಯಿ ಗುಣ ಬಹಳ ಅಮೂಲ್ಯವಾದ ಸರ್. ಯಾಕಂದ್ರೆ ಸರ್, ಈಗ ಒಂದು ಕ್ರಿಮಿನಾಶಕ ಸ್ಪ್ರೇ ಮಾಡ್ತಾ ಇದೀವಿ ಸರ್, 1 ಎಕರೆಗೆ 1,000 ರಿಂದ 1,500 ರೂಪಾಯಿ ಆಗುತ್ತೆ ಸರ್ ಹತ್ತಿಗೆ ಸರ್, ಕಾಟನ್ ಅಲ್ಲಿ. ಅದು ಇವತ್ತು ಸ್ಪ್ರೇ ಮಾಡ್ತೀವಿ ಅಂದ್ರೆ 15 ನಿಮಿಷ ಮಳೆ ಬಂತಂದ್ರೆ ಅದೆಲ್ಲ ವ್ಯರ್ಥವಾಗುತ್ತೆ ಸರ್. ಹೌದು ಹೌದು ಹೌದು. ಮೇಘ ಸಂದೇಶವನ್ನು ನಾವು ಕೇಳ್ತೀವಲ್ ಸರ್, ಈ ವಾರ ಮಳೆ ಇದೆಯಪ್ಪ ಅಂತಂದ್ರೆ ನಾವು ಒಂದೇ ಮುಂಚೆಗೆ ಸ್ಪ್ರೇ ಮಾಡಿಬಿಡ್ತೀವಿ ಸರ್. ಅದರಿಂದ ನಮ್ ಕೆಲಸ ಆಗುತ್ತೆ ಮತ್ತು ಎಲ್ಲಾ ರೀತಿಯಿಂದ ಅನುಕೂಲ ಆಗ್ತಾ ಇದೆ ಸರ್. ನಿಮ್ಮ ಕೃಷಿ ಒಳಗೆ ಏನು ನುಕ್ಸಾನ್ ಆಗ್ತಿತ್ತು ಮೊದ್ಲ, ಅದು ಸಂಪೂರ್ಣವಾಗಿ ನಿಂತದಂತ ಅನಿಸ್ತಾ ನಿಮಗೆ ಈಗ? ಸರ್, ಶೇಕಡ 60% ನಿಂತಿದೆ ಸರ್ ಅದರಿಂದ. ಹೌದಲ್ಲ, ಈ ಒಂದು ತಂತ್ರಜ್ಞಾನ ಅಥವಾ ನಿಮ್ಮ ಒಂದು ಮೇಘ ಸಂದೇಶ ಸಹಾಯದಿಂದ. ಯಾಕಂದ್ರೆ ಸರ್, ಈಗ ಹವಾಮಾನ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರ್. ಹೌದು, ಅದರ ಮುನ್ಸೂಚನೆ ಇದ್ರೆ ನಾಳೆದಾಗ ಕೆಲಸನ ಇವತ್ತೇ ಮುಗಿಸ್ತಾ ಇದೆ ಸರ್. ಅದರಿಂದ ನಮ್ ದುಡ್ಡು ಉಳಿತೀವಿ ಸರ್, ನಮ್ದು ಏನಿದೆ ಖರ್ಚು ವೆಚ್ಚ ಅದುಗುಣ ಉಳಿತೀವಿ ಸರ್, ಮತ್ತೆ ಕೆಲಸಗಳು ಫಾಸ್ಟ್ ಆಗ್ತಿದೆ. ಅಂದ್ರೆ ಒಂಥರ ನಿಮಗೆ ಕೃಷಿ ಒಳಗ ನಿಶ್ಚಿಂತೆ ಆಗಿಬಿಟ್ಟದೆ. ವಾತಾವರಣಕ್ಕೆ ಸಂಬಂಧಪಟ್ಟಂತಹ ಏನು ಮಾಹಿತಿ ಇರ್ತದ ಅದು ಸಿಗ್ತಾ ಇರೋದ್ರಿಂದ ಒಂಥರ ನಿಶ್ಚಿಂತೆಯಿಂದ ನೀವು ಇದ್ದೀರಿ. ಇಲ್ಲಂತಂದ್ರೆ ಮೊದ್ಲ ಯಾವಾಗ ಮಳೆ ಬರ್ತದ, ಮಳೆ ಬರ್ತದೋ ಇಲ್ಲೋ ಅನ್ನುವಂತಹ ಒಂದು ದ್ವಂದ್ವಗಳಾಗಿ ತಾವು ಇರ್ತಿದ್ರಿ ಅಲ್ಲ? ಹೌದು ಸರ್, ಹೌದು, ಸತ್ಯಾಂಶ ಸರ್ ಅದರಲ್ಲಿ. ಯಾಕಂದ್ರೆ ಈಗ ನಾವು ಬೀಜನ ಬಿತ್ತನೆ ಮಾಡ್ಬೇಕಂತಂದ್ರೆ ಮಳೆ ಬಂದಿನ ಮಾಡಕ್ ಆಗಲ್ಲ. ಹೌದು, ಈ ವಾರದಲ್ಲಿ ಮಳೆ ಇದೆ ಅಂತ ನಿಮ್ಮ ಸಂದೇಶವನ್ನು ಕೇಳಿ ಮುಂಚಿತವಾಗಿ ನಾವು ಕೃಷಿಯಲ್ಲಿ ಚಟುವಟಿಕೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದರಿಂದ ಟೈಮ್ ಉಳಿತಾಯ ಸರ್, ಮನುಷ್ಯನಿಗೆ ನೆಮ್ಮದಿ ಮುಖ್ಯ ಸರ್. ಹೌದು, ಎಲ್ಲಾ ರೀತಿಯಿಂದ ಅನುಕೂಲ ಆಗ್ತಾ ಇದೆ ಸರ್. ಈಗ ಗೌಡ್ರೆ, ಈ ಮೇಘ ಸಂದೇಶ ಅದನ್ನ ಏನು ಫಾಲೋ ಮಾಡ್ತಾ ಇದ್ದೀರಿ, ಅನುಸರಣೆ ಮಾಡ್ತಾ ಇದ್ದೀರಿ, ಹಂಗ್ ಮಾಡ್ಬೇಕು ಅಂತಂದಾಗ ವಿಶ್ವಾಸ ಮೂಡುವಂತದ್ದು ಬಹಳ ಮುಖ್ಯ ಇರ್ತದ. ತಾವ್ ಹೇಳಿದ್ರಿ ಅಣ್ಣವ್ರು ಮೊದ್ಲು ಕೇಳ್ತಾ ಇದ್ರು, ಅದ್ರ ನಂತರ ನಾನು ಕೇಳೋದಕ್ಕೆ ಶುರು ಮಾಡಿದೆ ಅಂತೇಳಿ. ಆದ್ರೂ ಕೂಡ ನಮಗ್ ಅನುಭವ ಆಗ್ಲಾರ್ದೆ ನಾವು ಅದನ್ನ ಅನುಸರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತು. ಅದಕ್ಕೆ ನಿಮ್ಗೆ ಯಾವಾಗ ಅನಿಸ್ತು ಇದ್ರ ಮೇಲೆ ನಾವು ವಿಶ್ವಾಸ ಇಡಬಹುದಪ್ಪ ಅಂತೇಳಿ? ಸರ್, ನಾವು ನಿಮ್ಮ ಮೇಘ ಸಂಚಿಕೆಗಳನ್ನು ಕೇಳ್ತಾ ಇದೀವಿ ಸರ್. ಎಲ್ಲ ಸಂಚಿಕೆಗಳು ಒಂಥರ ಸಕ್ಸಸ್ ಅನ್ನೇ ಕಾಣ್ತಾ ಇದೆ ಸರ್. ಅದರಿಂದ ಅಂದ್ರೆ ಒಬ್ಬ ರೈತಿಗೆ ಮುಂದಿನ ದಾರಿಯನ್ನು ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ರಿ ಸರ್. ಮುಖ್ಯವಾಗಿ ಈಗ ಮುಂದಿನ ವಾರದಲ್ಲಿ ಮಳೆ ಬರ್ತಾ ಇದೆ, ಮಾನ್ಸೂನ್ ಬರ್ತಾ ಇದೆ, ಚಂಡಮಾರುತ ಬರ್ತಾ ಇದೆ, ಮುಂಜಾಗ್ರತಾ ಕ್ರಮಗಳನ್ನು ಮಾತ್ರ ಅಚ್ಚುಮೆಚ್ಚಾಗಿ ಬರ್ತಾ ಇದೆ ಸರ್. ಅದು ಬಹಳ ಮುಖ್ಯವಾಗಿದೆ ಸರ್ ನಮ್ಗೆ. ನಾಳೆ ನಾಡಿದ್ದು ಏನಾಗುತ್ತೆ ಅಂತ ಗೊತ್ತಾಗಲ್ಲ ಸರ್. ಈ ಮೇಘ ಸಂದೇಶದಿಂದ ನಮ್ಗೆ ಮುಂದಿನ ವಾರ ಮಳೆ ಇದೆ, ನಾವು ಇವತ್ತೇ ಕೆಲಸ ಮುಗಿಸಿ ಬಿಡೋಣ ಬೇಗ, ಅದರಿಂದ ಬಹಳ ಅನುಕೂಲ ಆಗ್ತಾ ಇದೆ ಸರ್. ಇಷ್ಟೆಲ್ಲಾ ಏನು ಫಾಲೋ ಮಾಡ್ತಾ ಇದ್ದೀರಿ, ಮೇಘ ಸಂದೇಶ ಬಳಸ್ಕೊಳ್ತಾ ಇದ್ದೀರಿ, ಪ್ಲಾನ್ ಮಾಡ್ತಾ ಇದ್ದೀರಿ ಅಗ್ರಿಕಲ್ಚರ್, ಎಷ್ಟು ಶ್ರಮ ಮತ್ತೆ ಎಷ್ಟು ಸಮಯ ಮತ್ತೆ ಎಷ್ಟು ದುಡ್ಡು ನಿಮ್ದು ಉಳಿತಾಯ ಆಗ್ತಾ ಇದೆ ಅಂತ ಹೇಳಿ? ದುಡ್ಡು ಅನ್ನೋದಕ್ಕಿಂತ ಒಬ್ಬ ರೈತ ಸರ್ ನಾನು. ಈಗ ಬೇರೆ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ ಭೂಮಿಯಲ್ಲಿ ನಾವು ದುಡಿತಾ ಇದೀವಿ. ಹೌದು ಹೌದು, ನಾನೇ 10 ಜನ ಕೆಲಸ ಕೊಡ್ತಾ ಇದೀನಿ. ಈಗ ಭಾರತ ದೇಶದ ಬೆನ್ನೆಲುಬನೆ ನಾವು ಸರ್, ರೈತರ ಯಾಕಂದ್ರೆ ನಮ್ ಪೀಳಿಗೆ ಮುಗಿಬೇಡ ಸರ್ ಇದ ರೈತರನ್ನ, ಇದರ ಮುಂದಿನ ಪೀಳಿಗೆ ನಾವು ಒಯ್ಬೇಕು ಸರ್ ಅದನ್ನ. ಅದರಿಂದ ಮತ್ತು ನಿಮ್ಮ ತಂತ್ರಜ್ಞಾನದಿಂದ ನಾವು ಬಹಳಷ್ಟು ಕಲಿತಾ ಇದೀವಿ ಸರ್ ಪ್ರತಿನಿತ್ಯ. ಈಗ ಮಳೆ ಬಂದಿನ 10 ಜನ ಲೇಬರ್ ಬೇಕಾಗುತ್ತೆ ಸರ್ ಕಸ ಕೀಳಕ್ಕೆ. ಅದೇ ಮಳೆ ಬರಕ್ಕಿಂತ 2 ದಿನ ಮುಂಚೆ ಕಾದ್ರೆ 5 ಜನಕ್ಕೆ ಆಗುತ್ತೆ ಸರ್. ನಮ್ಗೆ 5 ಜನ ದುಡ್ಡು ಅಲ್ಲಿ ಸೇವ್ ಆಗುತ್ತೆ ಸರ್, ಅದಕ್ಕಿಂತ ಕೆಲಸವನ್ನು ಫಾಸ್ಟ್ ಆಗುತ್ತೆ ಸರ್. ಅಡ್ಡಿಲ್ಲ. ಈಗ ನಿಮ್ಮ ಸುತ್ತಮುತ್ತಲ ಎಷ್ಟು ಜನರಿಗೆ ನೀವು ಈ ಮೇಘ ಸಂದೇಶದ ಮಾಹಿತಿಯನ್ನು ಮುಟ್ಟಿಸ್ತಾ ಇದ್ದೀರಿ? ನಮ್ಮ ಎಲ್ಲ ರೈತರಿಗೆ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ತಾ ಇದೀವಿ ಸರ್ ಪ್ರತಿಯೊಬ್ಬರಿಗೆ. ಅಂದ್ರೆ ಎಷ್ಟು ಜನ ಅಂದಾಜು ನೀವು ಎಷ್ಟು ಜನರಿಗೆ ನಿಮ್ಮ ಸೇವೆಯನ್ನು ಕೊಡ್ತಾ ಇದ್ದೀರಿ? ನಮ್ ಲೆಕ್ಕಕ್ಕಂದ್ರೆ ಸರ್ ಈಗ ಒಂದು 35 ಮೆಂಬರ್ಸ್ ಆಗಿದೀವಿ ಸರ್. 35 ಜನ ರೈತರು ಒಂದು ಗ್ರಾಮದಲ್ಲಿ. 35 ಜನ ಮೆಂಬರ್ ಇದೀವಿ ಸರ್ ಈಗ. ಇನ್ನೊಂದು ಸರ್, ನಮ್ಮ ಟ್ರಾಕ್ಟರ್ ಡ್ರೈವರ್ ಇದ್ದಾರೆ ಸರ್ ಈರಣ್ಣ ಅಂತ, ಅವ್ರು 8 ವರ್ಷದಿಂದ ಕೇಳ್ತಾ ಇದಾರೆ ಸರ್ ಮೇಘ ಸಂದೇಶ. ಅವರಿಂದ ನಾವು ಕಲ್ತಿದೀವಿ ಸರ್ ಈಗ ಮೇಘ ಸಂದೇಶ ವಾರ್ತೆಗಳಾಗಲಿ ಏನೇ ಬರಲಿ ಸರ್ ಕಾರ್ಯಕ್ರಮಗಳು, ಅದರಲ್ಲಿ ಮುಖ್ಯ ಪಾತ್ರ ವಹಿಸೋದು ಮೇಘ ಸಂದೇಶ ಸರ್. ಏನೇ ಕೆಲಸ ಇರಲಿ, ಏನೇ ಒತ್ತಡ ಜೀವನ ಇರಲಿ ಸರ್, ಪ್ರತಿ ಮಂಗಳವಾರ ಮಾತ್ರ ತಪ್ಸಲ್ ಸರ್ ಇದನ್ನ. ಅಡ್ಡಿಲ್ಲ, ಅಷ್ಟು ಆಳವಾಗಿ ಹೋಗ್ಬಿಟ್ಟಿದೆ ಸರ್ ಮೇಘ ಸಂದೇಶ. ಮುಂದಿನ ವಾರ ಏನಾಗುತ್ತೋ ಏನಿಲ್ಲ, ನಮ್ಗೆ ಮಳೆ ಬರುತ್ತೋ ಬರಲ್ಲ, ಮುಂದಿನ ಕೆಲಸಗಳು ಹೆಂಗ್ ಮಾಡ್ಕೋಬೇಕು ಏನಿಲ್ಲ ಅಂತ ಒಂದು ವಾರದನೆ ಪ್ರಿಪೇರ್ ಆಗಿಬಿಡ್ತೀವಿ ಸರ್. ಅಡ್ಡಿಲ್ಲ. ಈಗ ಈ ಒಂದು ಏನು ಮುನ್ಸೂಚನೆ ಇರ್ತದೆ ಬಹಳ ನಿಖರವಾಗಿರ್ತದೆ, 100ಕ್ಕೆ 100 ಬರೋಬರಿ ಇರ್ತದೆ ಅಂತ ಹೇಳಿ ನಿಮಗೆ ವಿಶ್ವಾಸ ಮೂಡಿಬಿಟ್ಟದಲ್ಲ? ಇದೆ ಸರ್, 100% ಇದೆ. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ತಿರ್ತದೆ, ಆ ಟೈಮ್ ಒಳಗೆ ಏನ್ ಮಾಡ್ತೀರಿ? ಸ್ವಲ್ಪ ಬದಲಾವಣೆ ಆಗ್ತಿದೆ ಸರ್, ಈಗ ಹವಾಮಾನ ಯಾರ ಕೈಯಲ್ಲಿಲ್ಲ, ಇದು ಮುನ್ಸೂಚನೆ ಸರ್ ಅಷ್ಟೇ. ಒಬ್ಬ ರೈತಗೂ ಮುನ್ಸೂಚನೆ ಸಿಗುತ್ತೆ. ಬರೋಬ್ರಿ ಬರೋಬ್ರಿ, ಆಶಾದಾಯಕವಾಗಿ ಸರ್. 100% ಅಲ್ಲಿದ್ರೆ 50% ಕೆಲಸ ಆಗುತ್ತೆ, ಅಷ್ಟು ಧೈರ್ಯ ಅಂತ ಇರುತ್ತಲ್ಲ ಸರ್. ಹೌದಲ್ಲ, ಹೌದು ಹೌದು ಹೌದು ಸರ್. ಪೂರ ಅಂತೂ ಬದಲಾವಣೆ ಆಗುದಿಲ್ಲ, ಮುನ್ಸೂಚನೆ ಪ್ರಕಾರ ಬದಲಾವಣೆ ಆಗಲ್ಲ ಸರ್. ಅಡ್ಡಿಲ್ಲ. ಈಗ ನೋಡ್ರಿ, ನೀವು ಮೇಘ ಸಂದೇಶ 120 ಎಕರೆ ಜಮೀನೊಳಗೆ ನೀವು ಅದನ್ನ ಅಳವಡಿಸಿಕೊಂಡಿದ್ದೀರಿ. ಓಕೆ, ಈ 35 ಜನರ ಏನು ಜಮೀನ್ ಇದೆ ಅದು ಎಷ್ಟಾಗ್ತದೆ ಎಲ್ಲಾ ಕೂಡಿ ನಿಮಗೆ ಅಂದಾಜು ಒಂದು ಏರಿಯಾ ಎಷ್ಟಾಗ್ತದೆ ಸರ್? ಒಬ್ಬ ರೈತರಿಗೆ 10 ಎಕರೆ, 5 ಎಕರೆ, 3 ಎಕರೆ, 2 ಎಕರೆ, ಒಬ್ಬೊಬ್ಬ ರೈತರಿಗೆ ಒಂದೊಂದ್ ತರ ಇದೆ ಸರ್. ಅಂದ್ರೆ 3,000 ಎಕರೆ ಜಮೀನು ಸರ್, 2,000-2,500 ಜಮೀನು ಆಗುತ್ತೆ. ಹೌದಲ್ಲ, ಅಷ್ಟು ಕ್ಷೇತ್ರದೊಳಗೆ ಮೇಘ ಸಂದೇಶದ ಒಂದು ಅನುಕೂಲ ಮಾಡ್ಕೊಳ್ತಾ ಇದ್ದೀರಿ ತಾವೆಲ್ಲ ಸರ್? ನೀವೇನೆ ಯೂಟ್ಯೂಬ್ ಅಲ್ಲಿ ಫಾಲೋಅಪ್ ಮಾಡ್ತೀರಾ ಸರ್, ಅದ್ರ ನಾವು 10 ಜನಕ್ಕೆ ಶೇರ್ ಮಾಡ್ತಾ ಇದೀವಿ ಸರ್. ಅಡ್ಡಿಲ್ಲ, ಇದನ್ನ ಫಾಲೋಅಪ್ ಆಗಿ ಇದನ್ನ ನೋಡಿ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನಾವೇ ಕೆಲವೊಬ್ಬರಿಗೆ ತಿಳುವಳಿಕೆ ಮಾಡ್ತಾ ಇದೀವಿ ಸರ್ ಇದ್ರ ಬಗ್ಗೆ. ಸಂತೋಷ, ವೀರೇಂದ್ರ ಗೌಡ್ರೆ, ತಮ್ಮ ಅನುಭವಗಳನ್ನ ನಮ್ಮ ಎಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ಮತ್ತ ಯಾರಾದ್ರೂ ಮಾತಾಡಬೇಕು ಅಂತಂದ್ರ ನಿಮ್ಮ ಮೊಬೈಲ್ ನಂಬರ್ ನ ತಾವು ಹೇಳ್ತೀರಿ? 7259 66 3637. ಆತ್ಮೀರೆ, ವೀರೇಂದ್ರ ಗೌಡ್ರ ಮೊಬೈಲ್ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಅವ್ರ ಜೊತೆಗೆ ಮಾತಾಡಬಹುದು. 7225 66 3637 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ಪಡ್ಕೊಳ್ಬಹುದು. ಸರ್, ಇನ್ನೊಂದು ಮುಖ್ಯ ಉದ್ದೇಶ ಇಟ್ಕೊಂಡು ಮಾತಾಡಿದೀನಿ ಸರ್. ಈಗ ಸರ್ಕಾರ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದೆ ಸರ್. ಒಂದು ಸರ್ ಲೋನ್ ಕೊಡ್ತಾ ಇದೆ, ಬೀಜ ಕೊಡ್ತಾ ಇದೆ, ಗೊಬ್ಬರ ಕೊಡ್ತಾ ಇದೆ, ಆದ್ರೆ ಅದ್ರ ಬಳಕೆ ಆಗುವ ಒಂದು ಪ್ರತಿಯೊಂದು ಮಳೆ ಹನಿಗುಣ ಬಹಳ ಮುಖ್ಯವಾಗಿದೆ ಸರ್. ಇದ್ರನ್ನ ಈ ತಂತ್ರಜ್ಞಾನದಿಂದ ಇನ್ನ 10 ಜನ ರೈತರಿಗೆ ಮನೆ ಮನೆಗೆ ತಲುಪುವಂತ ಪ್ರಯತ್ನ ಮಾಡ್ಬೇಕು ಸರ್ ಗವರ್ಮೆಂಟ್ ಸರ್. ಇದ್ರನ್ನ ಸರ್ಕಾರ ಪ್ರತಿಯೊಬ್ಬ ರೈತರಿಗೆ ಮೂಡಿಸ್ಬೇಕಂತ ನನ್ನ ಉದ್ದೇಶ ಸರ್. ಒಳ್ಳೇದು ವೀರೇಂದ್ರ ಗೌಡ್ರೆ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ತಾವು ಎಲ್ಲರೂ ಇದನ್ನ ಸರಿಯಾಗಿ ಸಮರ್ಥವಾಗಿ ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ತಮ್ಮ ಪ್ರಯತ್ನ ಬಹಳ ದೊಡ್ಡದಾದ, ವಿಶೇಷವಾಗಿ ತಾವು ನೀರನ್ನು ಹಿಡಿಯುವಂತಹ ಒಂದು ಕೆಲಸ ಏನ್ ಮಾಡ್ತಾ ಇದ್ದೀರಿ ಅದು ನಿಜವಾಗಿ ಬಹಳ ಅದ್ಭುತವಾದಂತಹ ಒಂದು ಕೆಲಸ. ಎಲ್ಲರೂ ಅದನ್ನ ಅನುಸರಣೆ ಮಾಡಬೇಕು ಅನ್ನುವಂತಹ ಒಂದು ಮಾಡೆಲ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಮತ್ತೆ ಸಮೃದ್ಧಿ ಆಗ್ಲಿ, ಸಾಕಷ್ಟು ನೀರು ತಮಗೆ ಸಿಗ್ಲಿ. ಏನು ನಮಗೆ ಪ್ರಕೃತಿಯಿಂದ ಸಿಗುವಂತಹ ಅದು ನಮ್ಮ ಬೆಳೆಗಳಿಗೆ ಒಂದು ಜೀವ ಚೈತನ್ಯ ಕೊಡುತ್ತದ, ನಮ್ಮ ಸಮೃದ್ಧಿಗೆ ಅದು ಕಾರಣ ಆಗ್ತದ. ಅದಕ್ಕೆ ನಿಮ್ಮ ಒಂದು ಮಾದರಿಯನ್ನ ಅನುಸರಿಸಿ ಎಲ್ಲರೂ ಇಂಥ ಕೆಲಸಗಳನ್ನ ತಮ್ಮ ಹೊಲದೊಳಗ ಮಾಡಿಕೊಳ್ಳಿ ಅಂತ ಹೇಳಿ ಹಾರೈಸ್ತಾ ಇವತ್ತೇನು ಭಾಗವಹಿಸಿ ತಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಆತ್ಮೀರೆ, ವೀರೇಂದ್ರಗೌಡ ಅವರ ಅನುಭವಗಳನ್ನ ತಾವು ಕೇಳಿದ್ರಲ್ಲ, ತಾವು ಕೂಡ ಇಂಥ ಪ್ರಯತ್ನಗಳನ್ನ ಮಾಡಬೇಕು. ನಮಗ ಅಮೂಲ್ಯವಾದಂತಹ ನೀರನ್ನ ಉಳಿಸಿ ಅದನ್ನ ಸಂಗ್ರಹ ಮಾಡಿ ನಮ್ಮ ಹೊಲದೊಳಗ ಯಾವತ್ತು ತೇವ ಇರುವಂಗ ನೋಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಆದ್ರೆ ನಮಗೇನು ತೊಂದರೆ ಆಗುವುದಿಲ್ಲ. ಯಾಕಪ್ಪ ಅಂತಂದ್ರ ಮಳೆ ನಮಗ ಬೇಕಾದಾಗ ಬರುವುದಿಲ್ಲ, ಬಂದಾಗ ನಾವು ಅದನ್ನ ಹಿಡಿದಿಟ್ಟುಕೊಂಡ್ರ ನಮ್ಮ ಎಲ್ಲ ಚಟುವಟಿಕೆಗಳಿಗೆ, ಕೃಷಿ ಕಾರ್ಯಗಳಿಗೆ ಬಹಳಷ್ಟು ಬಲ ಬರ್ತದೆ. ಅದಕ್ಕೆ ಈ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆ ಮಾಡೋಣ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಜನವರಿ 19 ಬರುವ ಮಂಗಳವಾರ ಜನವರಿ 25 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಶುಭ್ರ ಬಿಸಿಲಿನ ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅನ್ನುವಂತಹ ಸೂಚನೆ ತಜ್ಞರು ನೀಡಿದ್ದಾರೆ. ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ವಾತಾವರಣದೊಳಗ ಗರಿಷ್ಠ ಉಷ್ಣತಾಮಾನ 31-32 ಡಿಗ್ರಿ ಸೆಲ್ಸಿಯಸ್ ಸರಾಸರಿಯಾಗಿ ಇರಬಹುದಾಗಿದೆ. ಕನಿಷ್ಠ ತಾಪಮಾನ 18-19 ಡಿಗ್ರಿ ಸೆಲ್ಸಿಯಸ್ ಇರಬಹುದು ಅಂತ ಹೇಳಿ ಸೂಚನೆ ಅದ. ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳ ಬಗ್ಗೆ ಹೇಳುವುದಕ್ಕೆ ಏನೂ ಇಲ್ಲ. ಈಗಾಗಲೇ ನಾವು ಸ್ಥೂಲವಾಗಿ ಏನು ಹೇಳಿವಿ ಅದೇ ತಾವು ತಿಳ್ಕೊಳ್ಬೇಕಾದಂತಹದ್ದು. 10% ಮಳೆಯ ಸಾಧ್ಯತೆಗಳು ಎಲ್ಲಾ ಜಿಲ್ಲೆಗಳಲ್ಲಿ ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ತಮ್ಮ ಕೃಷಿ ಚಟುವಟಿಕೆಗಳಿಗೆ, ಕೃಷಿ ಕಾರ್ಯಗಳಿಗೆ ಅನುಕೂಲ ಆಗುವಂತಹ ಒಂದು ವಾತಾವರಣ ಈ ವಾರದೊಳಗ ನಾವು ನೋಡ್ತಾ ಇದ್ದೀವಿ. ತಮಗ ಏನೇನು ಬಿಸಿಲಿನೊಳಗ ಕೆಲಸ ಮಾಡಿಕೊಳ್ಳುವಂತಹ ಸಂದರ್ಭಗಳಾದವ ಅವುಗಳನ್ನೆಲ್ಲ ತಾವು ಪ್ಲಾನ್ ಮಾಡಿ, ಯೋಜನೆ ಮಾಡಿ ತಮ್ಮ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗಬಹುದು. ಇದರೊಳಗೆ ಏನಾದರೂ ಬದಲಾವಣೆ ಆದವು ಅಂತಂದ್ರ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ಆಮೇಲೆ ಸಾಯಂಕಾಲ 6:50 ರೈತರಿಗೆ ಸಲಹೆಗಳು ಮತ್ತು ಕೃಷಿ ರಂಗ ಕಾರ್ಯಕ್ರಮದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನ ಯಾರ್ಯಾರು ಇನ್ನೂ ತನಕ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಕೇಳುವಂತಹ ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇಷ್ಟು ಮಾಹಿತಿ ಮತ್ತು ವಿಚಾರಗಳ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ.

ಜಗದ್ಗುರು ಸೇವಾಲಾಲ ಮಹಾರಾಜ ಕೀ ಜಯ. ದೇವರ ಘನ ಭಕ್ತ ಮಹಾರಾಜ ಕೀ ಜಯ. ಕಾರಣ ಭಾವೇನ ಬಡಾಯಿ ಅನು ಸಾಯಿ ಅಯನು ಸಾಯಿ ತಿನಿ ದೇವೇನ ಬಾಳ ಬಡಾಯಿ. ಭಕ್ತಿ ಕಾರಣ ಭಾವೇನ ಬಡಾಯಿ ಇದುವರೆಗೆ ಗೋವಿಂದಭೋಜ ಚೌಹಾಣ ಹಾಗೂ ಸಂಗಡಿಗರಿಂದ ಲಂಬಾಣಿ ಭಜನೆ ಪದಗಳನ್ನು ಕೇಳಿದಿರಿ. ರೈತ ಬಂಧವರೇ, ಇದಾಗಿತ್ತು ನಮ್ಮ ಇವತ್ತಿನ